ಮತ್ತೆ ಕ್ವಾಂಟಿಟಿನೂ ಹೆಚ್ಚಾಗ್ತದೆ, ಸೂರ್ಯನ ಬೆಳಕು ಬರ್ತದೆ ಸರ್. ಈ ಅದರದ್ದು ಇನ್ನೊಂದು ಉದ್ದೇಶ ಹೇಳ್ತೇನೆ, ಸೂರ್ಯಕಿರಣದೊಳಗೆ ಅಲ್ಟ್ರಾ ವೈಲೆಟ್ ರೇಸ್ ಇರ್ತಾವ, ನಾವು ಡೈರೆಕ್ಟ್ ಎಲಿ ಮೇಲೆ ಬಿದ್ದರೆ ಎಲಿ ಬ್ಲೀಚ್ ಆಕತಿ, ಬೆಳ್ಳಗಾಕತಿ, ಇಲ್ಲಿ ಆಗೋದಿಲ್ಲ ಅಂದ್ರೆ ಅದು ಏನ್ ಮಾಡುತ್ತೆ, ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಹಿಡ್ಕೊಂಬಿಡುತ್ತೆ. ಯಾವುದು ಫಿಲ್ಮ್ ಪಾಲಿಹೌಸ್ ಬರೇ ಟೆಂಪರೇಚರ್ ಅನ್ನು ಅಷ್ಟೇ ಕೆಳಗೆ ಬಿಡುತ್ತೆ. ಟೆಂಪರೇಚರ್ ಅಕಸ್ಮಾತ್ ಹೆಚ್ಚಾಯಿತು, ಈ ಫೌಗರ್ ಆನ್ ಮಾಡಿರ್ತೀವಲ್ಲ ಅದು ಟೆಂಪರೇಚರ್ ಡೌನ್ ಆಗಿಬಿಡುತ್ತೆ, ಹ್ಯುಮಿಡಿಟಿ ಹೆಚ್ಚಾಗುತ್ತೆ. ಸೊ ಬೆಳೆಗಳಿಗೆ ಅನುಕೂಲ ಆಗತ್ತೆ. ಹಾಗಾಗಿ ಸಾದಾ ರೈತ ಬೆಳೆಯೋಕ್ಕಿಂತ ನೀವು ಎಷ್ಟು ಹೆಚ್ಚು ಬೆಳಿತೀರಾ ಅದರೊಳಗೆ? 5 ಪಟ್ಟು. ಒಂದು ಟನ್ ನಾವು ಹೊರಗಡೆ ಬೆಳೆದ್ರೆ ಪಾಲಿ ಹೌಸಲ್ಲಿ 5 ಟನ್ ಬೆಳಿಬಹುದು. ಎಸ್ಪೆಷಲಿ ಈ ಕ್ಯಾಪ್ಸಿಕಮ್ ಇದೆಯಲ್ಲ, ಕ್ಯಾಪ್ಸಿಕಮ್ಮು, ಡಚ್ ರೋಸು, ಜರ್ಬರ ಎಲ್ಲ ಪಾಲಿ ಹೌಸಲ್ಲೇ ಬೆಳಿತಾವೆ, ಹೊರಗಡೆ ಅದನ್ನ ಬೆಳೆಯೋಕ್ಕಾಗೋದಿಲ್ಲ. ಈ ಸೇವಂತಿಗೆ ಅಂತ ನಿಮ್ಗೆ ಹೇಳಿದೆ, ಅದು ಚೆಂಡು ಸೇವಂತಿಗೆ ಅಂತ ನಾವು, ಮೆರಿಗೋಲ್ಡ್ ಕ್ರಿಸೆಂಥಿಯಂ, ಮೆರಿಗೋಲ್ಡ್ ಕ್ರಿಸೆಂಥಿಯಂ ನೀವು ಹೊರಗೆ ಬೆಳೆಯಿರಿ, ಅದು 1 ಟನ್ ಹೊರಗೆ ಬೆಳೆದ್ರೆ 5 ಟನ್ ಒಳಗೆ ಬೆಳೀತದೆ, ಮತ್ತೆ ಕ್ವಾಲಿಟಿ ಚಲೋ ಇರ್ತದೆ, ಮತ್ತೆ ಕ್ವಾಂಟಿಟಿನೂ ಹೆಚ್ಚಿರ್ತದೆ. ಸೊ ಹಾಗಾಗಿ ಪಾಲಿ ಹೌಸ್ದಲ್ಲಿ ಬೆಳೆಯುವುದು ಉತ್ತಮ. ನೀವು ಮಾತು ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ, ಯಾಕಂದ್ರೆ ಒಂದು ಹಸಿರು ಮನೆ ಪಾಲಿ ಹೌಸ್ ನಲ್ಲಿ ಹಸಿರು ಮನೆಗಳನ್ನ ಬೆಳೆಯುವಂತಹ ಒಂದು ಪೈರ್ ಏನಿದೆಯಲ್ಲ ನಮ್ಮ ಬದುಕನ್ನೇ ಹಸಿರು ಮಾಡುತ್ತೆ. ಹೌದು, 5 ಪಟ್ಟು ನಾವು ಬೆಳಿಬಹುದು. ಆಮೇಲೆ ಅಷ್ಟು ಸಂರಕ್ಷಿತ ಪ್ರದೇಶ ಅದು, ಅಂದ್ರೆ ನಿಮ್ಮ ಸಂರಕ್ಷಣೆಯನ್ನು ಕೊಡಬಹುದು ಸಸಿಗಳಿಗೆ. ಹೀಗಾಗಿ ನೀವು ಸಾಕಷ್ಟು ಯಶಸ್ವಿ ಆಗಿದ್ದೀರಿ, ಬಹಳ ಸಂತೋಷ. ಬಹುಶಃ ಒಂದು ಪಾಲಿ ಹೌಸ್ ಮಾಡ್ಲಿಕ್ಕೆ ಒಂದು 8-10 ಲಕ್ಷ ರೂಪಾಯಿ ಬೇಕಾಗಬಹುದು ಆರಂಭದಲ್ಲಿ. 2017ರಲ್ಲಿ ಬೆಳೆ ನಾವು ಹೆಚ್ಚು ಬೆಳೆದ್ವಿ. ಪ್ರಬಲೆ ಅಗ್ರಿ ಯೂನಿವರ್ಸಿಟಿ ಅವರಿಗೆ ಒಂದು ಲೆಕ್ಕ ಇರ್ತದೆ, 1 ಎಕರೆಯಲ್ಲಿ ಎಷ್ಟು ಬರ್ತದೆ ಅಂತ. ಅಲ್ಲಿ 5 ಪಟ್ಟು ಬಂದದ್ದು ನೋಡಿ ಅವರು ನನಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟರು. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ರೈತ ಬಾಂಧವ ಹೇಗೆ ನಗುಮುಖದಿಂದ ಇರಲಿಕ್ಕೆ ಸಾರ್ವತ್ರಿಕವಾಗಿ ಪ್ರಯತ್ನ ಮಾಡಬಹುದು, ಅಂದ್ರೆ ಒಂದು ಆಸೆ ಗೋಪುರ ಕಟ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾನೆ, ಅದು ಖಂಡಿತವಾಗಿ ಈ ಪಾಲಿ ಹೌಸ್ಗಳನ್ನು ಮಾಡಿದ್ರೆ, ಅಂದ್ರೆ ಒಂದು ಮನಸ್ಸು ಮಾಡಿದ್ರೆ ರೈತ ಏನ್ ಬೇಕಾದ್ ಮಾಡಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ, ಬಹಳ ಸಂತೋಷ. ಈಗ ತಾವು ಮುಂಡ್ರಿಗಿ ಒಳಗೂ ಕೂಡ, ತಮ್ಮ ಊರೇನಿದೆಲ್ಲ ಯಕ್ಲಾಸ್ಪುರ, ಆ ಗ್ರಾಮದೊಳಗು ಕೂಡ ಒಂದು 10,000 ಹೆಬ್ಬೆ ಬೆಳೆದಿರ, ಆಮೇಲೆ ಸಾಕಷ್ಟು ಕೃಷಿ ಅರಣ್ಯ ಪ್ರದೇಶವನ್ನು ಮಾಡ್ಕೊಂಡಿದ್ದೀರಿ, ಆ ಭಾಗದಲ್ಲಿ ಈ ಒಂದು ಕೃಷಿಯನ್ನು ಯಾಕೆ ಮಾಡ್ಲಿಕ್ಕೆ ವಿಚಾರ ಮಾಡಿದಿರಿ? ಈ ಹೆಬ್ಬೆಗೆ ನೀರು ಕಡಿಮೆ ಬೇಕು ಸರ್, ಮತ್ತೆ ಕಡಿಮೆ ನೀರು ಮತ್ತೆ ಟೆಂಪರೇಚರ್ ಎಷ್ಟು ಹೆಚ್ಚಿರುತ್ತೆ ಅಷ್ಟು ಹೆಬ್ಬೆ ಚಲೋ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಮಳೆನೇ ಬಹಳ ಕಡಿಮೆ, ಮುಂಡ್ರಿಗಿ ತಾಲೂಕಲ್ಲಿ ಕ್ಯಾಂಟ್ರೇನ್ಸ್ ಅಂತೀವಲ್ಲ, ಹಾಗಾಗಿ ಅಲ್ಲಿ ಟೆಂಪರೇಚರ್ ಹೆಚ್ಚಿದೆ, ಮಳೆ ಕಡಿಮೆ, ಮತ್ತೆ ಎರಿ ಭೂಮಿ. ಸೊ ಇರೋದ್ರಿಂದ ಇಲ್ಲಿ ಹೆಬ್ಬೆ ಹೆಚ್ಚು ಫಲವತ್ತಾಗಿ ಬರ್ತದೆ. ಹಾಗಾಗಿ ನಾ ಜಾಗ ಹೆಬ್ಬೆವನ್ನ ಅದು ಲಾಭದಾಯಕ ಹೆಂಗಾಗುತ್ತದೆ? ಅದು ಒಂದು 10 ವರ್ಷ ಬೆಳೆದ್ರೆ ಸರ್, ಫ್ಲೈವುಡ್ ಮಾಡೋರು, ಶಿಪ್ ಬಿಲ್ಡಿಂಗು, ಆಮೇಲೆ ಪೇಪರ್ಗೆ ಅದನ್ನ ತಗೊಳ್ತಾರೆ. ಅದು ಒಂದು ಸುಮಾರು 1-4 ಫೀಟ್ ಗಾತ್ರ ಬರುತ್ತೆ. ಗಾತ್ರ ಬಂದ್ರೆ ಅದಕ್ಕೆ ಬೆಲೆನೂ ಹೆಚ್ಚು ಬರುತ್ತೆ. ಅರಣ್ಯ ಇಲಾಖೆಯವ್ರ ಪ್ರಕಾರ 1 ಎಕರೆಗೆ 50-60 ಲಕ್ಷ ಬರ್ತದೆ ಅಂತಾರೆ ಅವ್ರು 1 ಎಕರೆಗೆ. ಸೊ ಈಗ ನಾವು ಎವರೇಜ್ ಬೆಳೆ ಏನಾರ ಬೆಳೀಲಿಕ್ಕೆ ಹೋದ್ರೆ ನೀವು ಅಷ್ಟು ದುಡ್ಡು ಬರೋದಿಲ್ಲ ಸರ್. 10 ವರ್ಷ ನೀವು ಕಾದು ಅದಕ್ಕೆ ಟೈಮ್ ಸೇರಿ ನೀರು ಬಿಟ್ರೆ, ಅದಕ್ಕೆ ಗೊಬ್ಬರ ಕೊಟ್ರೆ ನಿಮ್ಗೆ ಲಾಭದಾಯಕ. ಈಗ ಅದು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಕೃಷಿ ಅರಣ್ಯದೊಳಗೆ ಬೇರೆ ಗಿಡಗಳನ್ನು ಬೆಳಿತೀರ ಅಲ್ಲಿ? ಮತ್ತೆ ಅಲ್ಲಿ ನಡುವೆ 10-10 ಹಾಕ್ತೀವಿ ಸರ್. ನಾವು ಗಿಡದಿಂದ ಗಿಡಕ್ಕೆ 10 ಫೂಟ್ ಹಾಕ್ತಾರೆ. ಇನ್ ಬಿಟ್ವೀನ್ ಏನ್ ಜಾಗ ಉಳಿತದಲ್ಲ, ಒಂದು 4-6 ಫೂಟ್ ಉಳಿತದಲ್ಲ, ಅಲ್ಲಿ ಬೇರೆ ಯಾವ್ದಾರ ಬೆಳೆ ಬೆಳ್ಕೋಬಹುದು. ಟ್ರೆಡಿಷನಲ್ ಜೋಳ, ಗೋಧಿ ಬೆಳ್ಕೋಬಹುದು. ಬೆಳಿತಾ ಇದ್ರ ನೀವು? ಮೊದ್ಲ 1-2 ವರ್ಷ ಬೆಳೆದಿವಿ ಸರ್, ಆಮೇಲೆ ಅದು ನೆರಳಾಯ್ತು ಬಿಡ್ತಲ್ಲ, ಮೇಲೆ ನೆರಳಾದ್ರೆ ಅದು ಬೆಳೆದಿಲ್ಲ ಸರಿಗೆ. ಸೊ ಈಗ ಬಿಟ್ಟು ಆರಂಭದಲ್ಲಿ ನಿರ್ವಹಣೆ ಹೆಂಗ್ ಮಾಡಿದ್ರಿ ನೀವು? ಅಂದ್ರೆ ಸಸಿಯಿಂದ ಸಸಿಯನ್ನ ಸರ್ಕಾರದವ್ರು ಕೊಡ್ತಾರೆ, ಅರಣ್ಯ ಇಲಾಖೆಯವರು. ಅವರು ಆಕ್ಚುಲಿ ನನಗೆ ಅವರು ಏನು ಚಾರ್ಜ್ ತಗೊಂಡಿಲ್ಲ, ಫ್ರೀಯಾಗಿ ಸಸಿ ಕೊಟ್ಟರು. ಸೊ ಆ ಸಸಿಗಳನ್ನ ತಂದು ನಾವು ಹಚ್ಚಿದ್ವಿ. 1-3 ವರ್ಷ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮೇಂಟೆನೆನ್ಸ್ಗೆ ಅಂತ ದುಡ್ಡು ಕೊಡ್ತಾರೆ. 1 ಗಿಡಕ್ಕೆ ನನಗೆ ಅವರು 3 ರೂಪಾಯಿ ಅಂತ ಕೊಟ್ಟರು. ಆಮೇಲೆ ನೀವೇ ದುಡ್ಡು ಕೊಟ್ಟು ತಂದು ಹಚ್ಚಿದ್ರೆ ಅವ್ರು 30 ರೂಪಾಯಿ ಕೊಡ್ತಾರೆ ಒಂದು ಸಸಿಗೆ. ಸೊ ಆ ಮೇಂಟೆನೆನ್ಸ್ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಮೇಂಟೆನೆನ್ಸ್ ಏನಾದ್ರು ಪೋಸ್ಟ್ ಕಾಸ್ಟ್ಗಳು ನೀಡ್ತೀರ, ಅದಕ್ಕೆ ಗೊಬ್ಬರ ಅದೆಲ್ಲ ಹಾಕ್ಬೇಕು, ನೀರು ಅಣಿಸ್ಬೇಕು ಸರ್, ಗೊಬ್ಬರನೂ ಹಾಕ್ಬೇಕು. ಸೊ ಅದಕ್ಕೆ ಮೇಂಟೆನೆನ್ಸ್ ಅಂತ ಕೊಡ್ತಾರೆ ಅವ್ರು ಸರ್ಕಾರದವರು. 3 ವರ್ಷ ಅಷ್ಟೇ ಕೊಡ್ತಾರೆ, ಅದೇನು ಹೆಚ್ಚಾಕೋದಿಲ್ಲ. ಇದು ಅರಣ್ಯ ಬೆಳೆ ಸರ್, ಇದಕ್ಕೆ ಹೆಚ್ಚು ನಾವು ಮೆಹನತ್ ಮಾಡೋದೇ ಅವಶ್ಯ ಇರೋದಿಲ್ಲ. ನಟ್ಟು ಮೊದಲೇ 1 ವರ್ಷ ತನಕ ನೀರು ಹಾಕ್ತೇವೆ, ಆಮೇಲೆ 2ನೇ ವರ್ಷದಿಂದ ಅದು ಪಿಕಪ್ ಆಗ್ತಾ ಹೋಗ್ಬಿಡುತ್ತೆ. ಈ ಮೇಲೆ ಮಳೆ ಬರ್ತಾರ ಅದಕ್ಕನ ಮೇಂಟೈನ್ ಆಗುತ್ತೆ. ಸೊ ಆದ್ರೂ ಅವ್ರು 3 ವರ್ಷ ನಮ್ಗೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ. 10 ವರ್ಷ ಆದ್ಮೇಲೆ ನಿಧಾನಕ್ಕೆ ಬೆಳೆ ತಗೋಬಹುದು. ಹೆಂಗ ಅವನು ಇದು ಹೆಂಗ್ ಮಾಡ್ತೀರಾ? ಅದನ್ನ ಮಾರಾಟ ಹೆಂಗ್ ಮಾಡ್ತೀರಿ? ಕಾಂಟ್ರಾಕ್ಟ್ ಕೊಟ್ಬಿಡುದು ಸರ್, ಈ ಟಿಂಬರ್ ಮರ್ಚೆಂಟ್ಗೆ, ಫ್ಲೈವುಡ್ ಮಾಡೋರಿಗೆ, ಅದಕ್ಕೊಂದು ಫಿಕ್ಸ್ ಕಸ್ಟಮರ್ ಇದ್ದಾರೆ ಸರ್. ಸೊ ಅವರು ಈ ಬೆಳೆ ಬೆಳೆದಾರ ಅಂತ ಗೊತ್ತಾದ್ರೆ ಅಥವಾ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬುಕ್ಲೆಟ್ ಅಂತ ಕೊಡ್ತಾರೆ ಫಾರೆಸ್ಟ್ ಅವರು. ಆ ಬುಕ್ಲೆಟ್ ನಲ್ಲಿ ಅವ್ರದ್ದು ಎಲ್ಲರದ್ದು ಹೆಸರು ಇದೆ, ಪರಿಚಯದವ್ರದ್ದು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳುದು, ನಮ್ಮಲ್ಲಿ ಇಷ್ಟು ಬೆಳೆ ಬೆಳೆದೇವೆ, ನೀವು ಬಂದು ನೋಡ್ಕೊಂಡು ಹೋಗಿ. ಅರಣ್ಯ ಇಲಾಖೆಯವರು ಸಹಕಾರ ಮಾಡ್ತಾರೆ? ಮಾಡ್ತಾರೆ. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ಮುಖ್ಯವಾಗಿ ಇವತ್ತು ನಮ್ಮ ರೈತರಿಗೆ ಒಬ್ಬ ಸಮಗ್ರ ಕೃಷಿಕ ಆದ್ರೆ ಮಾತ್ರ ಇವತ್ತು ಉಳಿಗಾಲ.